ಈಗ ಬೆಳಿಗ್ಗೆ ಒಂದು ಎರಡು ಮೂರು ಗಂಟೆ ಮತ್ತೆ ಮಧ್ಯ ಮೇಲೆ ಒಂದು ಎರಡು ಗಂಟೆ ಬಿಟ್ಟರೆ ಸಾಕು, ಹೊಟ್ಟೆ ತುಂಬುತ್ತದ? ತುಂಬುತ್ತದೆ, ಬೇಕಾದಷ್ಟು ಹೊಟ್ಟೆ ತುಂಬಿಕೊಳ್ತದೆ. ಈಗ ಬೇಸಿಗೆಲ್ಲ ಹುಲ್ಲೆಲ್ಲ ಒಣಗಿರ್ತದಲ್ಲ, ಏನು ಇರುವುದಿಲ್ಲ, ಆವಾಗೆಲ್ಲ ಏನ್ ಮಾಡ್ತೀವಿ? ಆಗ ನಾವು ಅದೇ ಗುಡ್ಡೆಯಲ್ಲಿ ಸೊಪ್ಪದು ಮೇವು, ಸೊಪ್ಪು ತಿಂತದೆ. ಏನ್ ಸೊಪ್ಪು ತಿಂತದೆ ಸಾಮಾನ್ಯವಾಗಿ? ಆಡು ಮುಟ್ಟದ ಸೊಪ್ಪು ಇಲ್ಲ ಅಂತ ಹೇಳ್ತಾರೆ. ಅದು ಹಾಲು ಬಳ್ಳಿ ಮತ್ತೆ ಹಲಸಿನ ಸೊಪ್ಪು ಮತ್ತೆ ಮಾವಿನ ಸೊಪ್ಪು, ಬೇರೆ ಕಾಡು ಸೊಪ್ಪು ಎಲ್ಲವನ್ನೂ ತಿಂತದೆ. ಈಗ ಹಲಸಿನ ಸೊಪ್ಪು ಸಿಗ್ಲಿಕ್ಕೆ ತಗ್ಗಿನಲ್ಲಿ ಇರ್ಬೇಕಲ್ಲ, ಕಡ್ದು ಹಾಕ್ಬೇಕು. ಹೌದು, ಮರದಿಲ್ಲ, ಕೆಳಗೆ ಕಡ್ದು ಹಾಕಿದ್ರೆ ತಿಂತವೆ. ಆಮೇಲೆ ಈಗ ಇದಕ್ಕೆ ಕಾಯಿಲೆಗಳು ಏನೇನು ಬರ್ತವೆ ಅಂತ, ಇದಕ್ಕೆ ಮದ್ದೆಲ್ಲ ಮಾಡೋದಿಲ್ಲ ಹೇಗೆ? ನನಗೆ ಇಷ್ಟುವರೆಗೆ ಯಾವುದೇ ಆಡುಗಳಿಗೆ ಕಾಯಿಲೆ ಬಂದಿಲ್ಲ. ಒಂದೂವರೆ ವರ್ಷದಿಂದ ನಾನು ಉತ್ಪತ್ತಿ ಜಾಸ್ತಿ ಆದಲ್ಲ ಅಷ್ಟು ನನಗೆ ಯಾವುದೇ ನಷ್ಟ ಇಲ್ಲ, ಇಲ್ಲ. ಆದಾಗ ನನ್ನ ಅಂದ್ರೆ ಪ್ರಕಾರ ಅಂತೇಳಿ ಸ್ವಲ್ಪ ಕಷ್ಟ ಬೇಡ ಅಂತೇಳಿ, ಯಾವ ಕಡೆ ಹೋಗ್ಬೇಕು, ನಾವು ಜೊತೆ ಹೋಗ್ಬೇಕು, ಹಿಂದೆ ಮುಂದೆ ಹೋಗ್ಬೇಕು, ಬರ್ಬೇಕಷ್ಟೇ. ಹಾಗಿರುವಾಗ ಅದ್ರಲ್ಲಿ ನಮ್ಗೆ ಏನು ಲಾಸ್ ಇಲ್ಲ ಅಂತ ನನ್ನ ಉದ್ದೇಶ. ಈಗ ಒಂದು ಮರಿ ದೊಡ್ಡದಾಗ್ಲಿಕ್ಕೆ ಮತ್ತೆ ಅದೊಂದು ಪುನಃ ಮರಿ ಹಾಕ್ಲಿಕ್ಕೆ ಆಗ್ಲಿಕ್ಕೆ ಎಷ್ಟು ಸಮಯ ಬೇಕು? ಒಂದು ವರ್ಷ ಬೇಕು, ಒಂದು ಹೌದು ಬೆದೆ ಬರ್ಲಿಕ್ಕೆ. ಆನಂತರ ಆರು ತಿಂಗಳು ಬೇಕು, ಆರು ತಿಂಗಳು ಮರಿ ಹಾಕ್ತದೆ. ಮರಿ ಮರಿ ಹಾಕಿ ಒಂದು ಇಪ್ಪತ್ತೈದು ದಿವಸದಲ್ಲಿ ವಾಪಸ್ ಹೆಟ್ಟಿ ಬರ್ತದೆ. ಈಗ ಒಂದು ಗಂಡು ಅಥವಾ ಹೋತ ಇದ್ರೆ ನಿಮಗೆ ಎಷ್ಟು ಹೆಣ್ಣು ಇರ್ಬೋದು? ಒಂದು ಆಡಿನ ಜೊತೆಗೆ ಗಂಡು ಇಡ್ತದಲ್ಲ ಹೋತ, ಅದು ಇದ್ರೆ ಎಷ್ಟು ಹೆಣ್ಣು ಕರು ಇದನ್ನ ಸಾಕಿಸಬಹುದು ಅಂತ? ಅದು ಇಷ್ಟು ಹಾಕು, ಒಂದು ಹತ್ತು ಹಿಡ್ಕೊಂಡು ಸಾಕು, ಹತ್ತಕ್ಕೆ ಒಂದು ಸಾಕು ಸಾಕು ಅಂತೇಳಿ. ಅದು ಮೊನ್ನೆ ಒಮ್ಮೆ ಹಿಟ್ಟು ಬರುದಿಲ್ಲ, ಎರಡು ದಿವಸ ನಾಲ್ಕು ದಿವಸ ಒಂದ್ಸರಿ ಯಾವ್ದಾದ್ರು ಬರ್ತಾ ಇರ್ತದೆ, ಬಂದಾಗ ಅದು ಹಿಟ್ ಆಗ್ತದೆ. ಈಗ ಪರಸ್ಪರ ಒಂದಕ್ಕೊಂದು ಕಾದಾಡುವುದು ಅಥವಾ ಜಗಳ ಮಾಡುದು ಏನಾದ್ರೂ ಅದು ಉಂಟು? ಈ ದನವ್ರು ಹೊತ್ತಿಕೊಳ್ಳುವಾಗ ಸ್ವಲ್ಪ ಹಾಲು ಕೊಳ್ತದೆ, ನಾವು ಸ್ವಲ್ಪ ಜೋರು ಮಾಡಿಕೊಂಡು ಮತ್ತೆ ಬಿಡುತ್ತೆ, ಮತ್ತೆ ಮೇವು ಮೇಗ್ತಾ ಇರ್ತದೆ. ಯಾವಾಗ್ಲೂ ಅವುಗಳ ಫ್ರೆಂಡ್ಗಳೇ. ಹೌದೌದು. ಆಮೇಲೆ ಈಗ ಇವುಗಳ ಕಾಯಿಲೆ ಬೇರೆ ಏನು, ಹೊಟ್ಟೆ ನೋವು ಬರುವಂತದ್ದು ಅಥವಾ ಅಜೀರ್ಣ ಆಗುವಂತದ್ದು ಅಂತ ಸಮಸ್ಯೆ ಎಲ್ಲ ಬರುತ್ತೆ ಅಂತ? ಯಾವ್ದಿಲ್ಲ, ಯಾವ್ದಿಲ್ಲ, ಇಷ್ಟು ನನಗೆ ಯಾವ್ದೇ ಬಂದಿಲ್ಲ, ರೋಗ ಬಂದಿಲ್ಲ. ಸರಿಯಾಗಿ ತಿಂತೇವೆ, ಬಂದು ಮಧ್ಯಾಹ್ನ ಹೊತ್ತಾಗ ಹೋಗೋದ್ರೆ ಬರ್ತೇವೆ, ನೋಟಿ ಕಟ್ಟಿ ಆಗ್ತೇವೆ, ಸಂಜೆ ವಾಪಸ್ ಬಿಡ್ತೇವೆ ಅಷ್ಟೇ. ಆಮೇಲೆ ಈಗ ಈ ಕೆಚ್ಚಲು ಬಾವು ಅಥವಾ ಇದಕ್ಕೇನಾದ್ರು ಇಂಜೆಕ್ಷನ್ ಹಾಕುವಂತದ್ದು ಅಂತದೇನಾದ್ರು ಬೇಕಾಗ್ತದೆ? ಯಾವ್ದಿಲ್ಲ, ಯಾವುದೇ ನಾನು ಮಾಡಲಿಲ್ಲ, ಸ್ಟೇಟ್ಮೆಂಟ್ ಮಾಡಲಿಲ್ಲ. ಈ ಲೋಕಲ್ ಆಡುಗಳಿಗೆ ಯಾವುದು ಅಗತ್ಯವೇ ಇಲ್ಲ. ಒಂದು ಆಡು ಎಷ್ಟು ತೂಗ್ತದೆ ಸಾಮಾನ್ಯ? ಒಂದು ಗಂಡು ಆಡು ಸಾಮಾನ್ಯ ಒಂದು ಈಗ ಒಂದು ಅದೇ ಫಸ್ಟ್ ತಂದಂತ ಎರಡು ವರ್ಷದ ಆಡು ಉಂಟು ಇವಾಗ, ಅದಕ್ಕೆ ಒಂದು 50 ಕೆಜಿ ಉಂಟು. ಎರಡು ವರ್ಷದ ಆಡು 50 ಕೆಜಿ ಉಂಟು. ಈಗ ನಿಮ್ಮಲ್ಲಿ ಹುಟ್ಟಿ ಬೆಳೆದ ಆಡು ಎಷ್ಟು ತೂಗ್ತದೆ? ನಮ್ಮಲ್ಲಿ ಹುಟ್ಟಿ ಬಂದ ಒಂದು 30-40 ಕೆಜಿವರೆಗೆ ಉಂಟು. ಬರೀ ಗುಡ್ಡದಲ್ಲಿ ಮೇಯ್ದು ಬಂದ್ರೂ ಇಷ್ಟು ತೂಗ್ತದೆ? ಓದ್ತದೆ ಸರಿಯಾಗಿ ಮೇವು ಬಂದು. ಹಾಗೆ ಬೆಳಿಗ್ಗೆ ನಾವು ಮಾತ್ರ ಅದೇ ಸ್ವಲ್ಪ ಫುಡ್ ಕೊಡ್ತೇವೆ, ಗೋಧಿ ಬೂಸ, ಎಳ್ಳೆಂಡಿ ಮತ್ತು ಮಡ್ಡಿ ಅಕ್ಕಿಯನ್ನು ಕೊಟ್ಟು ಅದು ಮತ್ತೆ ಬೇರೆ ಯಾವುದು ಕೊಡೋಗಿಲ್ಲ. ಮತ್ತೆ ಸಂಜೆ ಆಗುವ ಮಧ್ಯಾಹ್ನವೂ ನೀರು, ಸಂಜೆ ನೀರು ಕುಡಿತೀವಿ. ನೀರು ಯಥೇಚ್ಛ ಎಷ್ಟು ಬೇಕಾದ್ರೆ ಕುಡಿ, ಎಷ್ಟು ಬೇಕಾದ್ರೆ ಕುಡಿದೆ ನೀರು. ಹಾಗೆ ಒಂದು ಮರಿ ಹಾಕಿದ್ರೆ 21 ದಿವಸದಲ್ಲಿ ಒಂದು ಹಿಟ್ಟು ಬಂದು ಆಯ್ತು. ಈಗ ನನಗೆ ಎರಡು ಮರಿ ಫಸ್ಟ್ ತಂದ ಎರಡುಗಳಲ್ಲಿ ಮೂರು ಹೆಣ್ಣು ಮರಿಗಳು ಹುಟ್ಟಿ ಅದು ಮೂರು ಸತ್ತು ಮರಿ ಹಾಕಿದೆ. ಈಗ ಒಂದು ಸರಿ ಎಷ್ಟು ಮರಿ ಹಾಕ್ತವೆ? ಫಸ್ಟ್ನೇ ವರ್ಷ ಒಂದು ಮರಿ, ಒಂದೇ ಮರಿ ಹಾಕುದು. ಎರಡನೇ ಸತಿ ಆಗ ಎರಡು ಮರಿ ಹಾಕ್ತದೆ. ಒಂದೇ ಸರಿ ಎರಡು ಹಾಕ್ತವೆ? ಒಂದೇ ಸರಿ ಹಾಕ್ತದೆ. ಹೆಚ್ಚು ಅಂದ್ರೆ? ಹೆಚ್ಚಾದ್ರೆ ಮೂರು ಮರಿ ಹಾಕ್ತದೆ. ಮೂರು ಮರಿ ಹಾಕಿದ್ರೆ ಒಂದು ಮರಿ ಬದುಕುದಿಲ್ಲ, ಅದು ಅದು ಆಹಾರ ಹಾಲು ಸಾಕಾಗೋದಿಲ್ಲ. ಹಾಗೆ ಎರಡು ಮರಿ ಆದ್ರೆ ಸರಿ ಬದುಕುತ್ತೆ. ಈಗ ಹಾಲನ್ನು ಕರೆದು ಮಾರಾಟ ಮಾಡ್ಲಿಕ್ಕೆ ಅಂತ ಉಂಟು? ಅಲ್ಲ, ಹಾಲು ಕರೆದು ನಾವು ಮಾರಾಟ ಮಾಡುದು, ಅದಾಗಿ ತಿಂತೇವೆ, ಮತ್ತೆ ಅಲ್ಲೇ ಬಿಡ್ತೇವೆ ಅಷ್ಟೇ. ಕರುಗಳಿಗೆ ಮಾತ್ರ? ಹೌದು. ಆಮೇಲೆ ಈಗ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂತಹದ್ದು, ಈಗ ಈ ಹಿಕ್ಕೆಯನ್ನು ಹೆಕ್ಕುವಂತಹದ್ದು ಅಥವಾ ಗೊಬ್ಬರವನ್ನು ಪ್ರತ್ಯೇಕಿಸುವಂತಹದ್ದು ಇದೆಲ್ಲ ಪ್ರತಿ ದಿವಸ ಮಾಡಬೇಕಾ? ಇಲ್ಲ, ಅದು ಮೂರು ತಿಂಗಳ ಸರಿ ನಾವು ಗುಂಡಿಯಿಂದ ತೆಗೆದು ಅದು ಬೇರೆ ಕಡೆ ಹಾಕ್ತೀವಿ. ಒಂದು ಅಡಿಕೆ ತೋಟಕ್ಕೆ, ತೆಂಗಿನ ತೋಟಕ್ಕೆ, ಕೃಷಿಗೆ ಹಾಕ್ತೇವೆ, ಅದು ಅದರಲ್ಲಿ ಇರ್ತೇವೆ. ಮತ್ತೆ ಅದರಿಂದ ಏನು ಸಮಸ್ಯೆ ಬರುತ್ತೆ? ಏನು ಏನು ಸಮಸ್ಯೆ ಇಲ್ಲ. ಸ್ವಲ್ಪ ಮಳೆಗಾಲದಲ್ಲಿ ಮತ್ತೆ ನುಸಿ ಇರುತ್ತೆ, ಅದಕ್ಕೆ ನಾವು ಸ್ವಲ್ಪ ಹೊಗೆ ಹಾಕ್ಬೇಕು. ಹಾಗೆ ಹಾಕಿದಲ್ಲಿ ಅದು ಯಾವುದು ಬರೋದಿಲ್ಲ. ಈಗ ನುಸಿ ಬಾರದ ಹಾಗೆ ನಮಗೂ ಕೂಡ ತೊಂದರೆ ಆಗಬಾರ್ದು, ಅವುಗಳಿಗೆ ಕೂಡ ತೊಂದರೆ ಆಗಬಾರ್ದು. ಹೌದು, ಅದೇ ರೀತಿ ನಾವು ಹೊಗೆ ಹಾಕಿಬಿಟ್ರೆ ಆಯ್ತು. ಅಡಿಕೆ ಸಿಪ್ಪೆ ಸ್ವಲ್ಪ ಹೊಗೆ ಹಾಕಿದ್ರೆ ಒಂದು ಅರ್ಧ ಗಂಟೆ ಹೊಗೆ ಹಾಕಿದ್ರೆ ಸಾಕು. ಆಡು ಸಾಕಣೆ ಅಲ್ಲದೆ ಬೇರೆ ಎಂತ ಮಾಡ್ತೀರಿ? ನೀವು ಹಸು ಸಾಕಣೆ ಕೂಡ ಮಾಡ್ತೀರಿ? ಹಸು ದನ ಸಾಕಣೆ ಮಾಡ್ತೀನಿ. ಎಷ್ಟು ಉಂಟು ಹಸು? ಒಂದು ದನ ಉಂಡು, ಅದರ ಕರು ಎರಡು. ಮನೆ ಖರ್ಚಿಗೆ ಮೊದಲೆಲ್ಲ ತುಂಬಾ ಇತ್ತು, 4-5 ದನ ಸಾಕ್ತಿದ್ದೆ, ಒಂದು 10-15 ಲೀಟರ್ ಹಾಲು ಕೊಡ್ತಿದ್ದೆ. ಇವಾಗ ಸ್ವಲ್ಪ ಕಷ್ಟ ಆಗ್ತಾ ಹಾಗೆ ಬೇಡದು. ಹಾಗೆ ಈಗ ಹಸು ಸಾಕಣೆಗೆ ಹೋಲಿಸಿದ್ರೆ ಆಡು ಸಾಕಣೆ ಸುಲಭ ಅಂತ ಹೇಳ್ತೀರಿ? ಆಡು ಸಾಕಣೆ ಸುಲಭ. ಯಾಕೆ? ಅದಕ್ಕೆ ಅಂತೇಳಿ ಹೆಚ್ಚು ನಮಗೆ ಎಲ್ಲಿ ಬೇಕು ಹೋಗುದ್ರೆ ತೊಂದರೆ ಇಲ್ಲ, ಸ್ವಲ್ಪ ಸಪ್ಪು ತಂದು ಹಾಕಿ ಬಿಟ್ಟರೆ ಆಯ್ತು. ಅದಲ್ಲದಿದ್ರೆ ಅದರಷ್ಟೇ ಬಿಟ್ಟು ಮೇವು ತಂದು ಬಂದು ಬರ್ತೇವೆ. ಅವುಗಳ ಪಾಡಿಗೆ ಹೋಗಿ ಬರ್ತವ? ಅವರ ಪಾಡಿಗೆ ಹೋದ್ರೆ ಅದು ಇನ್ನೊಬ್ಬರ ಜಾಗ ಹೋಗ್ತದೆ,

ಕಾರ್ಯಕ್ರಮದ ಮುಂದೆ ಕೇಳಿ ನಾಗವಳ್ಳಿ ನಾಗರಾಜ್ ಅವರದ ಧ್ವನಿಯಲ್ಲಿ ತುಪ್ಪದ ಸವಿಗೆ ಅಲಗನೆಕ್ಕುವ. ನಾಗವಳ್ಳಿ ನಾಗರಾಜ್ ಅವರು ಹಾಡಿರುವ ಬಸವಣ್ಣ ಅವರ ವಚನ ಕೇಳಿದಿರಿ. ಕಾರ್ಯಕ್ರಮದ ಕೊನೆಯದಾಗಿ ಶಂಕರ್ ಶಾನುಭೋಗ್ ಅವರ ಧ್ವನಿಯಲ್ಲಿ ಅಲ್ಲಮ ಪ್ರಭು ಅವರ ವಚನ, ಸಂಸಾರವೆಂಬ ಹೆಣಬಿದ್ದರೆ. ಬಿದ್ದರೆ ತಿನ ಬಂದನಾಯ ಜಗಳವ ನೋಡಿರೆ, ಸಂಸಾರವೆಂಬ ಹೆಣಬಿದ್ದರೆ ತಿನ ಬಂದನಾಯ ಜಗಳವ ನೋಡಿರೆ, ನಾಯ ಜಗಳವ ನೋಡಿ ಹೆಣ ನೆದ್ದು ನಗುತ್ತಿರೆ, ನಾಯ ಜಗಳವ ನೋಡಿ ಹೆಣ ನೆದ್ದು ನಗುತ್ತಿರೆ, ಗುಹೇಶ್ವರನೆಂಬ ಲಿಂಗವಲ್ಲಿಲ್ಲ ಕಾಣಿರೆ, ಗುಹೇಶ್ವರನೆಂಬ ಲಿಂಗವಲ್ಲಿಲ್ಲ ಕಾಣಿರೆ, ಲಿಂಗವಲ್ಲಿಲ್ಲ ಕಾಣಿರೆ, ಲಿಂಗವಲ್ಲಿಲ್ಲ ಕಾಣಿರೆ, ಲಿಂಗವಲ್ಲಿಲ್ಲ ಕಾಣಿರೆ, ಲಿಂಗವಲ್ಲಿಲ್ಲ ಕಾಣಿರೆ. ಇದುವರೆಗೆ ನಾಗವಲ್ಲಿ ನಾಗರಾಜ್ ಮತ್ತು ಶಂಕರ್ ಶನುಭೋಗ್ ಅವರು ಹಾಡಿರುವ ಅಲ್ಲಮ ಪ್ರಭು ಮತ್ತು ಬಸವಣ್ಣ ಅವರ ವಚನಗಳನ್ನು ಕೇಳಿದಿರಿ. ಇದೀಗ ಕೇಳಿ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಲ್ಗೆ 48,000 to 53,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಲ್ಗೆ 40,000 to 45,000 ರೂಪಾಯಿಗಳು, ಕೋಕಾ ಕ್ವಿಂಟಲ್ಗೆ 35,000 to 39,500 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲ್ಗೆ 7,500 to 11,000 ರೂಪಾಯಿಗಳು, ತೆಂಗಿನಕಾಯಿ ಒಂದನೇ ವರ್ಗ 1,000ಕ್ಕೆ 18,000 to 20,000 ರೂಪಾಯಿಗಳು, ಎರಡನೇ ವರ್ಗ 1,000ಕ್ಕೆ 10,000 to 16,000 ರೂಪಾಯಿಗಳು. ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಸೋನಾ ಮಸೂರಿ ಕ್ವಿಂಟಲ್ಗೆ 2,950 to 3,400 ರೂಪಾಯಿಗಳು, ಕಟ್ಟ ಸಾಂಬಾರ್ ಕ್ವಿಂಟಲ್ಗೆ 2,600 to 2,850 ರೂಪಾಯಿಗಳು, ಐಆರ್ 8 ಕ್ವಿಂಟಲ್ಗೆ 2,550 to 2,850 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಲ್ಗೆ 1,700 to 1,800 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಲ್ಗೆ 4,000 to 4,100 ರೂಪಾಯಿಗಳು, ಕೆಂಪು 3,600 to 3,800 ರೂಪಾಯಿಗಳು, ಕಪ್ಪು 3,900 to 4,000 ರೂಪಾಯಿಗಳು, ಮೆಣಸು ಆಮದು ಕ್ವಿಂಟಲ್ಗೆ 15,000 to 20,000 ರೂಪಾಯಿಗಳು, ಕಾಳು ಮೆಣಸು ಕ್ವಿಂಟಲ್ಗೆ 40,000 to 50,000 ರೂಪಾಯಿಗಳು, ಗೇರುಬೀಜ ಕಚ್ಚಾ ಕ್ವಿಂಟಲ್ಗೆ 8,300 to 10,500 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಲ್ಗೆ 1,600 to 2,300 ರೂಪಾಯಿಗಳು, ಕದಳಿ ಸ್ಥಳೀಯ ಕ್ವಿಂಟಲ್ಗೆ 1,800 to 2,200 ರೂಪಾಯಿಗಳು, ಗಾಳಿ ಕ್ವಿಂಟಲ್ಗೆ 1,600 to 2,000 ರೂಪಾಯಿಗಳು, ನೇಂದ್ರ ಕ್ವಿಂಟಲ್ಗೆ 3,100 to 3,500 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ